नाक मुंह को मास्क, गमछे या कपड़े से ढक कर रखें। आंख, कान, नाक, मुंह न छुएं। आपस में 2 गज की दूरी बनाए रखें। मास्क और 2 गज की दूरी के मंत्र को अभी हमें छोड़ना नहीं है। फसलों की बुवाई एवं कटाई करते समय आपस में कम से कम 2 गज की दूरी बनाए रखें। फसल की कटाई करने के बाद छोटे छोटे ढेरों में इकट्ठा करें। कृषि के औजारों की समय समय पर सफाई करें। एक दूसरे के साथ औजारों की अदला बदली न करें। श्रमिकों के शौचालयों और हाथ धोने की जगह की ठीक से सफाई जरूरी है। बुआई, कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं। कंबाइन, हार्वेस्टर, थ्रेशर, जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें, तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। बनी केलोण 2021-22 ಸಾಲಿನ ತೋಟಗಾರಿಕೆ ಇಲಾಖೆಯ ಪ್ರಮುಖ ಯೋಜನೆಗಳ ಬಗ್ಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಎಚ್ಆರ್ ಯೋಗೇಶ್ ಅವರು. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಿಸಾನ್ವಾಣಿಯಲ್ಲಿ ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. 2021-22 ಸಾಲಿನ ತೋಟಗಾರಿಕೆ ಇಲಾಖೆಯ ಪ್ರಮುಖ ಯೋಜನೆಗಳು ಈ ಕುರಿತು ಒಂದಷ್ಟು ಮಾಹಿತಿಯನ್ನು ಮಾಡಿಕೊಡ್ತೇವೆ. ನೀವು ಕೂಡ ಪ್ರಶ್ನೆಯನ್ನು ಕೇಳಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕಾಗಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಹಾಸನ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಎಚ್ಆರ್ ಯೋಗೇಶ್ ಅವರು. ಯೋಗೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಪ್ರತಿ ವರ್ಷವೂ ಕೂಡ ಇಲಾಖೆ ಯೋಜನೆಗಳನ್ನು ಹಮ್ಮಿಕೊಳ್ಳುತ್ತೆ. ಯೋಜನೆಗಳನ್ನು ಹಮ್ಮಿಕೊಂಡು ಅದಕ್ಕೆ ಪೂರಕವಾಗಿ ಬೆಳೆಗಳ ವಿಸ್ತರಣೆ ಇರಬಹುದು, ಮೌಲ್ಯವರ್ಧನೆ ಇರಬಹುದು, ಹಾಗೂ ಅದಕ್ಕೆ ಪೂರಕವಾದಂತಹ ಬೇರೆ ಚಟುವಟಿಕೆಗಳಿರಬಹುದು, ಈ ಎಲ್ಲ ಚಟುವಟಿಕೆಗಳನ್ನು ಕೂಡ ಉತ್ತೇಜಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲಾಗುತ್ತೆ, ಅದನ್ನು ನಮ್ಮ ಕೃಷಿಕರಿಗೆ ತಲುಪಿಸಲಾಗುತ್ತೆ. ಈ ನಿಟ್ಟಿನಲ್ಲಿ 2021-22 ಸಾಲಿನಲ್ಲಿ ಏನೆಲ್ಲ ಹೊಸ ಯೋಜನೆಗಳನ್ನು ಇಲಾಖೆ ಹಮ್ಮಿಕೊಂಡಿದೆ? ಸರ್, ಈಗ ತಮಗೆಲ್ಲ ಗೊತ್ತಿರ್ಬೋದು ಮತ್ತು ನಮ್ಮ ರೈತ ಬಾಂಧವರಿಗೆ ಗೊತ್ತಿರ್ಬೋದು, ನಮ್ಮ ಇಲಾಖೆ ವತಿಯಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳನ್ನ ನಾವು ಈಗಾಗಲೇ ಜಾರಿಗೆ ತರ್ತಾ ಇದ್ದೇವೆ. ಕಳೆದ ವರ್ಷದಿಂದ ಸಾಕಷ್ಟು ಯೋಜನೆಗಳು ಜಾರಿ ತಂದಿದ್ದೇವೆ. ಕಳೆದ 5-6 ವರ್ಷಗಳಿಂದ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳು ರೈತರ ಅಭ್ಯುದಯಕ್ಕಾಗಿ ಮತ್ತು ರೈತರ ಏಳಿಗೆಗಾಗಿ ಸರ್ಕಾರಗಳು ಜಾರಿಗೆ ತಂದಿದೆ. ಅದು ನಮ್ಮ ಇಲಾಖೆ ಮೂಲಕ ನಾವು ಅದನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಸರ್, ಈಗ ನಮ್ಮಲ್ಲಿ ಮುಖ್ಯ ಬೆಳೆಗಳು ನಮಗೆಲ್ಲ ಗೊತ್ತಿರೋ ಹಾಗೆ ಅನೇಕ ವಾಣಿಜ್ಯ ತೋಟಗಾರಿಕೆ ಬೆಳೆಗಳು. ಆ ವಾಣಿಜ್ಯ ತೋಟಗಾರಿಕಾ ಬೆಳೆಗಳ ಅಭಿವೃದ್ಧಿಗಾಗಿ ಏನೆಲ್ಲ ಯೋಜನೆಗಳು ಬೇಕು, ಪ್ರದೇಶ ವಿಸ್ತರಣೆ ಸಹಿತ ಮತ್ತು ಗಿಡಗಳ ಸರಬರಾಜು ಸಹಿತ ಮತ್ತು ಸಂಸ್ಕರಣೆ ಮಾಡುವಂಥದ್ದು, ಸಾಗಾಣಿಕೆ ಮಾಡುವಂಥದ್ದು ಮತ್ತು ಅದನ್ನು ಗ್ರೇಡಿಂಗ್ ಸಾರ್ಟಿಂಗ್ ಮಾಡುವಂಥದ್ದು, ಈ ರೀತಿ ಎಲ್ಲ ಕಾಂಪೋನೆಂಟ್ಗಳನ್ನು ಒಳಗೊಂಡಂತೆ ಅನೇಕ ಯೋಜನೆಗಳನ್ನು ನಾವು ಜಾರಿಗೆ ತರ್ತಾ ಇದ್ದೇವೆ. ಅದರಲ್ಲಿ ಪ್ರಮುಖವಾದದ್ದು ನಮ್ಮ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯನ್ನು ನಾವು ಒಂದು ಸುಮಾರು 10 ದಶಕದಿಂದ ಅನುಷ್ಠಾನ ಮಾಡ್ತಾ ಇದ್ದೇವೆ. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ನಾವು ವಿವಿಧ ತೋಟಗಾರಿಕಾ ಬೆಳೆಗಳನ್ನು, ಅದರಲ್ಲೂ ಸಹ ವಾಣಿಜ್ಯ ತೋಟಗಾರಿಕಾ ಬೆಳೆಗಳನ್ನು ಅಭಿವೃದ್ಧಿ ಮಾಡುವಂಥದ್ದು ಮತ್ತು ಅಭಿವೃದ್ಧಿಯ ಜೊತೆಗೆ ಆ ಎಲ್ಲ ಬೆಳೆಗಳ ಸಂಸ್ಕರಣೆ ಮಾಡುವಂಥದ್ದು, ಸೊ ಈ ರೀತಿಯಾಗಿ ಅನೇಕ ಕಾಂಪೊನೆಂಟ್ಗಳನ್ನು ಈ ಯೋಜನೆಯಡಿ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ, ನಾವು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ಅನೇಕ ಬೆಳೆಗಳ ಪ್ರದೇಶ ವಿಸ್ತರಣೆಗೆ ನಾವು ಸಹಾಯಧನವನ್ನು ಕೊಡ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ಅಂಗಾಂಶ, ಬಾಳೆ, ಮತ್ತು ಮಾವು, ಸಪೋಟ, ಮತ್ತು ಡ್ರ್ಯಾಗನ್ ಫ್ರೂಟ್, ಮತ್ತು ವಿವಿಧ ತರಕಾರಿ ಬೆಳೆಗಳು, ಈ ರೀತಿಯ ಹೊಸ ಹೊಸ ಬೆಳೆಗಳನ್ನು ರೈತರಿಗೆ ಪರಿಚಯ ಮಾಡೋದಕ್ಕೋಸ್ಕರ ಪ್ರದೇಶ ವಿಸ್ತರಣೆ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡು ಅವರಿಗೆ ನಾವು ಸಹಾಯಧನವನ್ನು ಕೊಡ್ತಾ ಇದ್ದೇವೆ. ಒಂದು ಎಕರೆಗೆ ಇಷ್ಟು ಅನ್ನೋದನ್ನು ನಿಗದಿಪಡಿಸಿ ನಾವರಿಗೆ ಅವರಿಗೆ ಸಹಾಯಧನವನ್ನು ಕೊಡ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ಇಷ್ಟೇ, ನಮ್ಮಲ್ಲಿ ರೈತರುಗಳು ಏನಿದ್ದಾರೆ ಅವರು ತಮ್ಮ ಜಮೀನುಗಳನ್ನು ಅಭಿವೃದ್ಧಿಪಡಿಸೋದಕ್ಕೋಸ್ಕರ ತಾವು ಈಗ ದೊಡ್ಡ ರೈತರಾದರೆ ಅಥವಾ ಮೀಡಿಯಂ ರೈತರಾದರೆ ಅಥವಾ ಸಣ್ಣ ರೈತರಾದರೆ ತಮ್ಮ ಜಮೀನಿನಲ್ಲಿ ಸ್ವಲ್ಪ ಜಮೀನನ್ನು ಉಳಿಸಿಕೊಂಡು ಉಳಿದ ಜಮೀನಿನಲ್ಲಿ ಒಂದು ವಾಣಿಜ್ಯ ತೋಟಗಾರಿಕಾ ಬೆಳೆಗಳನ್ನ ಬೆಳೆದು ಪ್ರತಿ ವರ್ಷ ಅಥವಾ ಪ್ರತಿ ಹಂಗಾಮಿಗೆ ಆದಾಯ ಬರೋ ರೀತಿಯಲ್ಲಿ ಅವರು ಬೆಳೆಗಳನ್ನ ಅಭಿವೃದ್ಧಿ ಮಾಡಿಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಈ ಯೋಜನೆಗಳನ್ನ ಜಾರಿಗೆ ತಂದಿದ್ದೇವೆ. ಜಾರಿಗೆ ತಂದು ಅನುಷ್ಠಾನ ಮಾಡ್ತಾ ಇದ್ದೇವೆ. ಈಗಾಗಲೇ ಈ ಪ್ರದೇಶ ವಿಸ್ತರಣೆ ಕಾರ್ಯಕ್ರಮದಡಿ ಅನೇಕ ಬೆಳೆಗಳನ್ನು ವಿಸ್ತರಣೆ ಮಾಡಲಿಕ್ಕೆ ನಾವು ಹಮ್ಮಿಕೊಂಡಿದ್ದೇವೆ. ಅದನಂತರ ಮುಂದುವರೆದು ಇನ್ನು ಬೆಳೆ ಪ್ರದೇಶ ವಿಸ್ತರಣೆ ಜೊತೆಗೆ ನಾವು ಉದಾಹರಣೆಗೆ ತರಕಾರಿ ಬೆಳೆಗಳಲ್ಲಿ ಈ ಕಳೆ ಮತ್ತು ನೀರನ್ನು ಮಿತವ್ಯಯವಾಗಿ ಉಪಯೋಗ ಮಾಡೋದು ಮತ್ತು ಕಳೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಮಲ್ಚಿಂಗ್ ಅಂದರೆ ಹಾಸು ಹೊದಿಕೆಯನ್ನು ಮಾಡಲಿಕ್ಕೂ ಸಹ ನಾವು ಉತ್ತೇಜನ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ತರಕಾರಿ ಬೆಳೆಗಳನ್ನ ಅನೇಕ ಜನ ರೈತರು ಬೆಳೀತಾ ಇದ್ದಾರೆ. ಈಗ ಬೆಳೆದ್ರೂ ಸಹ ಅಲ್ಲಿ ಅವರಿಗೆ ಚಾಲೆಂಜಿಂಗ್ ಆಗಿರುವಂಥದ್ದು ಒಂದು ಕಳೆ ನಿಯಂತ್ರಣ, ಎರಡನೇದು ನೀರನ್ನು ಮಿತವಾಗಿ ಬೆಳೆಸುವಂಥದ್ದು. ಇವೆರಡನ್ನೂ ವಿಶೇಷವಾಗಿ ಮಾಡಲಿಕ್ಕೆ ನಾವು ಮಲ್ಚಿಂಗ್ ಕಾಂಪೊನೆಂಟ್ನೂ ಸಹ, ಮಲ್ಚಿಂಗ್ ಅಂದರೆ ಪ್ಲಾಸ್ಟಿಕ್ ಹೊದಿಕೆ, ಅವರು ಏನು ಬುಡಭಾಗದಲ್ಲಿ ಮಣ್ಣಿಗೆ ಮಲ್ಚಿಂಗ್ ಮಾಡ್ತಾರೆ ಅದಕ್ಕೂ ಸಹ ನಾವು ವಿಶೇಷವಾಗಿ ಒತ್ತು ನೀಡಿ ಸಹಾಯಧನ ನೀಡಲಿಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನೆಕ್ಸ್ಟ್ ಮುಂದುವರೆದು ನಮ್ಮ ರೈತರಿಗೆ ನೀರಿನ ಸಂರಕ್ಷಣೆ ಬಹಳ ಮುಖ್ಯ. ಅವರ ತೋಟಗಳಲ್ಲಾಗಲಿ, ಹೊಲಗಳಲ್ಲಾಗಲಿ, ಜಮೀನುಗಳಲ್ಲಿ ನೀರಿನ ಸಂರಕ್ಷಣೆ ಮಾಡೋದು ಬಹಳ ಮುಖ್ಯವಾದಂಥ ಮತ್ತು ಅತ್ಯಗತ್ಯವಾದಂತಹ ಕಾಂಪೊನೆಂಟು. ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲ ಗೊತ್ತಿರಬಹುದು ನಮಗೆಲ್ಲ ನಾವೆಲ್ಲ, ಯಾಕೆಂದರೆ ನಾವು ಬೇಸಾಯದಲ್ಲಿ ದುಡಿದ್ರೆ ನಮಗೆ ಗೊತ್ತಾಗ್ತದೆ ಅದು ನೀರಿನ ಕಷ್ಟ ಏನು, ನೀರು ನಮಗೆ ಎಷ್ಟು ಬಹಳ ಮುಖ್ಯ ಅಂತ. ನಮಗೆ ನೈಸರ್ಗಿಕವಾಗಿ ಇರುವಂಥ ಸಂಪನ್ಮೂಲಗಳಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುವಂಥದ್ದು, ಅತಿ ಹೆಚ್ಚು ನಾವುಗಳು ಅಂದರೆ ಪ್ರಾಣಿಯ ಸಂಕುಲ, ಕೃಷಿ ಒಂದೇ ಅಂತಲ್ಲ ನಮ್ಮ ಪ್ರಾಣಿಯ ಸಂಕುಲ ಅತಿ ಹೆಚ್ಚು ಅವಲಂಬಿತರಾಗಿರುವಂಥದ್ದು ನೀರಿನ ಮೇಲೆ. ಆ ನೀರನ್ನು ಸಂರಕ್ಷಣೆ ಮಾಡೋದು ಬಹಳ ಮುಖ್ಯ. ಮತ್ತು ನಮಗೆಲ್ಲ ಗೊತ್ತಿರೋಗ ಏನಾಗ್ತದೆ, ಈಗ ಮಳೆಗಾಲ ಬಹಳ ವಿಪರೀತ, ಒಂದ್ಸಲ ಬಂದ್ರೆ ಮಳೆ ಬಿದ್ದು ಹೋಗ್ಬಿಡ್ತದೆ, ಒಂದ್ಸಲ ಬರೋದು. ಒಂದು ಒಂದು ಕರೆ ಇದೆ, ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ. ಯಾರು ಫೋನ್ ಮಾಡಿದಾರೆ ನೋಡೋಣ. ಹಲೋ, ನಮಸ್ತೆ ಸರ್. ಮಂಡ್ಯ ತಾಲೂಕು ಹುಲಿಕೆರೆ ಕೊಪ್ಪಳು ಗ್ರಾಮದಿಂದ ಚಂದ್ರು ಸರ್. ಚಂದ್ರು ಹೇಳಿ ಹೇಳಿ ಚಂದ್ರು ಹೇಳಿ ಸರ್. ತೋಟಗಾರಿಕೆ ಬೆಳೆ ಅಂತೀವಿ, ಎಷ್ಟೋ ಜನ ರೈತರು ಈ ತರಕಾರಿ ಮಾಡುವಾಗ ಸವಲತ್ತಿಗೆ ಹೋಗುದೇ ಇಲ್ಲ ಸರ್. ನೀರಾವರಿ ಆಗಿರ್ಬೋದು, ಹಾಗೆ ಇದು ಮೇಲೆ ಪೇಪರ್ ಹಾಕ್ತಿವಿ ಅದಕ್ಕೆಲ್ಲ ಸವಲತ್ತು ಕೊಡ್ತೀವಿ ಅಂತ ಹೇಳ್ತಿರಲ್ಲ ಸರ್. ಹೌದು ಹೌದು. ಅದೆಲ್ಲ ಜಮೀನು ಅವ್ರ ಹೆಸರಲ್ಲಿ ಇರ್ಬೇಕು ಸರ್, ಅದು ಒಂದ್ಸತ್ ಕೊಟ್ಮೇಲೆ ತಿರ್ಗಾ ಕೊಡಕ್ ಬರಲ್ಲ ಸರ್. ಇಲ್ಲ, ಅದು ಚಂದ್ರು ಏನಂತ ಹೇಳಿದ್ರೆ, ನಾವು ಮುಖ್ಯವಾಗಿ ಕಾರ್ಯಕ್ರಮ ಮಾಡುವಂಥದ್ದು ರೈತರಿಗೆ ನಮ್ಮ ತರಕಾರಿ ಬೆಳಿಬೇಕಾದ್ರೆ ಇಂಥದ್ದು ಒಂದು ವಿಶೇಷ ತಾಂತ್ರಿಕತೆ ಇದೆ ಅನ್ನೋದನ್ನ ರೈತರಿಗೆ ಪರಿಚಯ ಮಾಡ್ಬೇಕು ನಾವು ಮುಖ್ಯವಾಗಿ. ಈಗ ಹೊಸ ಹೊಸ ರೈತರಿಗೆ ನಾವು ಕೊಡ್ತಾ ಹೋಗ್ಬೇಕಾಗ್ತದೆ. ಈಗ ನೀವು ಉದಾಹರಣೆಗೆ ನೀವು ಈ ವರ್ಷ ಮಲ್ಚಿಂಗ್ ತಗೊಂಡ್ರೆ ಮುಂದಿನ ವರ್ಷ ನಿಮಗೆ ಆದಷ್ಟು ಮಲ್ಚಿಂಗ್ ಅವಾಯ್ಡ್ ಮಾಡ್ತೀವಿ. ಕಾರಣ ಏನಂತ ಹೇಳಿದ್ರೆ, ನಿಮಗೆ ಮಲ್ಚಿಂಗ್ನ ಅವಶ್ಯಕತೆ ನಿಮಗೆ ಗೊತ್ತಾಗಿರ್ತದೆ ಅಷ್ಟರೊಳಗೆ. ನೆಕ್ಸ್ಟ್ ನೀವೇ ನಿಮ್ಮ ದುಡ್ಡನ್ನು ಉಪಯೋಗ ಮಾಡಿ ಮಲ್ಚಿಂಗ್ ಮಾಡ್ಕೊಳ್ತೀರ ಅನ್ನೋ ಉದ್ದೇಶದಿಂದ ನಾವು ಅದನ್ನು ನಿಮಗೆ ಪರಿಚಯ ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತು ಅದು ಎಲ್ಲ ರೈತರಿಗೂ ತಲುಪಲಿ ಅನ್ನೋ ಉದ್ದೇಶದಿಂದ ನಾವು ಮಲ್ಚಿಂಗನ್ನು ಪರಿಚಯ ಮಾಡೋದು. ಸೊ ಪ್ರತಿ ವರ್ಷ ಒಬ್ಬರಿಗೆ ಕೊಡ್ತವ್ರು ಏನಾಗ್ತದೆ, ಅದು ಬೇರೆ ರೈತರಿಗೆ ಸಿಗೋದಿಲ್ಲ. ಅದು ಆ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಒಬ್ಬೊಬ್ಬ ರೈತರಿಗೆ ಒಂದೊಂದು ಕಾಂಪೊನೆಂಟ್ ಕೊಡಲಿಕ್ಕೆ ಪ್ಲ್ಯಾನ್ ಮಾಡ್ತೀವಿ, ಒಂದನೇದು ಚಂದ್ರು. ಎರಡನೇದು, ನೀವೇನು ಕೇಳಿದರೆ ಜಮೀನು ಅವರ ಹೆಸರಲ್ಲಿ ಇರಬೇಕಾಗ್ತದೆ. ಯಾಕೆಂದರೆ ನಾವು ಬೇರೆ ಹೆಸರು ಜಮೀನು, ಈಗ ನೀವು ಬೇರೆ ಜಮೀನು ಮಾಡ್ತಾಯಿದ್ರೆ ಯೂಸ್ವಲಿ ಸಹಾಯ ನಂತರ ತುಂಬ ಕಷ್ಟ. ಯಾಕಂತ ಹೇಳಿದರೆ ಸರ್ಕಾರದಲ್ಲಿ ಏನಾಗಿದೆ, ಎಲ್ಲ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರು, DBT. ಯಾರ ಹೆಸರು ಜಮೀನು ಇರ್ತದೆ ಅವ್ರ ಹೆಸರಿಗೆ ನೇರವಾಗಿ ಹಾಕೊಂಡು ದುಡ್ಡು ಹಾಕ್ಬಿಡ್ತೀವಿ ನಾವು. ಮತ್ತೆ ನೀವು ಅವ್ರ ಕಡೆಯಿಂದ ದುಡ್ಡು ತಗೊಳ್ಳೋದು, ಅದೆಲ್ಲ ಕಷ್ಟಕರವಾದಂಥ ಕೆಲಸ. ಅದಕ್ಕೆ ಯಾರು ಖಾತೆದಾರರು ಇರ್ತಾರೆ ಅವ್ರ ಹೆಸರಿಗೆ ನಾವು ದುಡ್ಡನ್ನು ಕೊಡುವಂಥದ್ದು ಅಥವಾ ಸಹಾಯಧನವನ್ನು ಕೊಡುವಂಥದ್ದು. ಆ ನಿಟ್ಟಲ್ಲಿ ಜಂಟಿ ಇದ್ರೆ ಭಾಳ ಸುಲಭ ಚಂದ್ರು. ಜಂಟಿ ಏನಂತ ಹೇಳಿದ್ರೆ, ನೀವೊಂದು ಅವ್ರ ಕಡೆಯಿಂದ ಯಾರು ನಿಮ್ಮ ಹತ್ರ ಜಂಟಿ ಇರ್ತಾರಲ್ಲ ಅವ್ರ ಕಡೆಯಿಂದ ಒಂದು ನಿರಪೇಕ್ಷಣಾ ಪತ್ರ ತಗೊಳ್ಳುವಂಥದ್ದು, ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತಗೊಳ್ಳುವಂಥ ಅವ್ರ ಕಡೆಯಿಂದ. ಯಾಕೆಂದ್ರೆ ಇವರು ಈಗ ಆಲ್ರೆಡಿ ಜಮೀನು ಅನುಭವದಲ್ಲಿದ್ದಾರೆ, ಇವ್ರಿಗೆ ಸಹಾಯಧನವನ್ನು ಕೊಡ್ಲಿಕ್ಕೆ ಯಾವುದೇ ನನ್ನ ಅಭ್ಯಂತರ ಇಲ್ಲ ಅಂತ ಒಂದು ನಿರಪೇಕ್ಷ ತಗೊಂಡ್ರೆ ಸಾಕು, ನಿಮಗೆ ಸಹಾಯಧನ ತಗೊಳ್ಳಿಕ್ಕೆ ಭಾಳ ಸುಲಭ ಆಗ್ತದೆ. ಎಲ್ಲ ಯೋಜನೆಯಲ್ಲೂ ಅಷ್ಟೇ, ನಮ್ಮ ಇಲಾಖೆ ಯೋಜನೆ ಅಂತಲ್ಲ, ನೀವು ಸರ್ಕಾರದ ಯಾವುದೇ ಇಲಾಖೆಯಲ್ಲಿ ಜಂಟಿ ಖಾತೆ ಇದ್ರೆ ನಿರಪೇಕ್ಷಣಾ ಪತ್ರ ಅಂದ್ರೆ ನೋ ಆಬ್ಜೆಕ್ಟ್ ಸರ್ಟಿಫಿಕೇಟ್ ಕೊಟ್ಟು ನೀವು ಸವಲತ್ತನ್ನು ಪಡಿಬಹುದು ನೀವು. ಧನ್ಯವಾದಗಳು ಚಂದ್ರ. ಧನ್ಯವಾದ ಚಂದ್ರ. ಈಗ ನಾನು ನೀರಿನ ಸಂರಕ್ಷಣೆ ಬಗ್ಗೆ ಮಾತಾಡ್ತಾ ಇದ್ದೆ, ಇನ್ನೊಂದ್ಸಾರಿ ನಮ್ಮ ಕೇಳುಗರಿಗೆ ಹೇಳ್ಬಿಡ್ತೀನಿ ಸರ್. ನಾನು ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ವಿಷಯ ಬಂದು 2021-22 ಸಾಲಿನ ತೋಟಗಾರಿಕಾ ಇಲಾಖೆಯ ಪ್ರಮುಖ ಯೋಜನೆಗಳು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಹೊಸ ಯೋಜನೆ ಏನಿದೆ, ಇರುವಂಥ ಯೋಜನೆಗಳನ್ನು ಪಡೆದುಕೊಳ್ಳುವಂಥದ್ದು ಹೇಗೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಬಹುದು. ನೀವು ಮಾತನಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 2462889, ಇನ್ನೊಂದು ಸಂಖ್ಯೆ 2452258, ಮತ್ತೊಂದು ಸಂಖ್ಯೆ ಇದೆ 2955528, ಎಸ್ಟಿಡಿ ಕೋಡ್ ಸಂಖ್ಯೆ 08172. ಈ ಸಂಖ್ಯೆಗಳಿಗೆ ಕರೆಯನ್ನ ಮಾಡಿ ನೀವು ನೇರವಾಗಿ ಹಾಸನ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಡಾ ಹೆಚ್ ಆರ್ ಯೋಗೇಶ್ ಅವರೊಂದಿಗೆ ನೇರವಾಗಿ ಸಂವಾದವನ್ನ ಮಾಡಬಹುದು. ನೀರಿನ ಸಂರಕ್ಷಣೆ ಬಗ್ಗೆ ಮಾತಾಡ್ತಿದ್ದೆ ಸರ್ ನಾನು. ಈಗ ನೀರಿನ ಸಂರಕ್ಷಣೆ ಏನಾಗ್ತದೆ, ಮಳೆ ಇತ್ತೀಚೆಗೆ ಮಳೆಗಾಲ ಭಾಳ ಸ್ಕ್ಯಾಟರ್ ಆಗಿ, ಅಂದರೆ ಒಂದು ಸಲ ಬಂದು ಜಾಸ್ತಿ ಮಳೆ ಬಿದ್ದು ಹೋಗೋದು ಮತ್ತು ಒಂದು ಸಲ ಮಳೆ ಬರೋದೇ ಇಲ್ಲ. ಅಂಥ ಸಂದರ್ಭದಲ್ಲಿ ನಾವು ಯಾವಾಗ ಮಳೆ ಜಾಸ್ತಿ ಬೀಳ್ತದೆ, ನಮ್ಮ ಜಮೀನಿನಲ್ಲಿ ಒಂದು ಕಟ್ಟೆಗಳನ್ನು ಅಥವಾ ಕೃಷಿ ಹೊಂಡಗಳನ್ನು ಮಾಡಿಕೊಂಡು ನಾವು ನೀರನ್ನು ಮಳೆ ಬಿದ್ದಂಥ ನೀರನ್ನು ಸಂರಕ್ಷಣೆ ಮಾಡಿಕೊಂಡು ಮಳೆ ಬೀಳದಂತಹ ಸಂದರ್ಭದಲ್ಲಿ ಅದೇ ನೀರನ್ನು ನಾವು ನಮ್ಮ ಬೆಳೆಗಳಿಗೆ ಉಪಯೋಗ ಮಾಡುವಂಥದ್ದು. ಈ ಪದ್ಧತಿಗಳನ್ನ ನಾವು ಅಳವಡಿಕೆ ಮಾಡಿಕೊಂಡ್ರೆ ಮತ್ತು ನಮ್ಮ ಜಮೀನಲ್ಲಿರುವಂಥ ಬೋರ್ವೆಲ್ಗಳನ್ನ ರಿಚಾರ್ಜ್ ಮಾಡುವಂಥದ್ದು, ಮತ್ತು ನಮ್ಮ ಜಮೀನಿನ ಅಕ್ಕಪಕ್ಕದಲ್ಲಿರುವಂಥ ಕೆರೆ ಕಟ್ಟೆಗಳನ್ನ ಸ್ವಲ್ಪ ಕ್ಲೀನ್ ಮಾಡಿ ನೀರನ್ನು ಸಂಗ್ರಹಣೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡುವಂಥದ್ದು. ಇನ್ನೊಂದು ಕರೆ ಇದೆ. ಹೇಳಿ ಹೇಳಿ. ಹಲೋ ಹಲೋ, ನಮಸ್ತೆ, ಮಾತನಾಡಿ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿಯಪ್ಪ, ಹೇಳಿ. ಕಾರ್ಯಕ್ರಮ ಇದು ಕಿಸಾನ್ ವಾಣಿ ಕಾರ್ಯಕ್ರಮ. ಏನ್ ಬೇಕಪ್ಪ ತಮ್ಗೆ, ಹೇಳಿ ಕೇಳಿ, ಪ್ರಶ್ನೆ ಕೇಳಿ. ಕಿಸಾನ್ ವಾಣಿ ಕಾರ್ಯಕ್ರಮ ತೋಟಗಾರಿಕೆ ಇಲಾಖೆಯ ಯೋಜನೆಗಳು, ಪ್ರಮುಖವಾದ ಯೋಜನೆಗಳು, ಇದಕ್ಕೆ ಸಂಬಂಧಪಟ್ಟಂಗೆ ಯಾರು ಕೇಳ್ತೀರಾ? ಇಲ್ಲ ಬಿಡಿ ಸರ್, ಇದು ನಾನು ಎಲ್ಲ ಕರೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸೊ ಅದನ್ನು ನೀರಿನ ಸಂರಕ್ಷಣೆ ಕಾಮಗಾರಿಗಳನ್ನ ನಾವು ನಮ್ಮ ರೈತರುಗಳು ನಿಜವಾಗ್ಲೂ ಅವರು ಒತ್ತಾಸೆ ಕೊಟ್ಟು ಗಮನ ಕೊಟ್ಟು ನೀರಿನ ಸಂರಕ್ಷಣೆ ಮಾಡಲಿಕ್ಕೆ ಇತ್ತೀಚಿನ ದಿನಗಳ ಅತ್ಯವಶ್ಯಕವಾದಂಥ ಒಂದು ಅವರು ಈ ಕೆಲಸವನ್ನು ಮಾಡಲೇಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅವರು ಕ್ರಮ ಕೈಗೊಂಡು ಮಳೆ ಬಿದ್ದಂಥ ನೀರು ಸಂರಕ್ಷಣೆ ಮಾಡುವಂಥದ್ದು, ಬೆಳೆದಂಥ ಉಪಯೋಗ ಮಾಡುವಂಥದ್ದು, ಆ ಮಾಡಿದರೆ ಅದಕ್ಕೆ ಕೃಷಿ ಹೊಂಡ ನಿರ್ಮಾಣ ಮಾಡಲಿಕ್ಕೆ ನಮ್ಮಲ್ಲಿ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ಅವಕಾಶ ಇದೆ, ಉದ್ಯೋಗ ಖಾತ್ರಿ ಯೋಜನೆಯಡಿ ಅವಕಾಶ ಇದೆ, ಅದನ್ನು ಬಳಕೆ ಮಾಡಿಕೊಂಡು ಮಾಡುವಂಥದ್ದು. ನೆಕ್ಸ್ಟ್ ಮುಂದುವರೆದು ನಮ್ಮಲ್ಲಿ ಇತ್ತೀಚೆಗೆ ಬರುವಂಥ ಒಂದು ವಿನೂತನ ತಾಂತ್ರಿಕತೆ ಮತ್ತು ರೈತರಿಗೆ ಕಡಿಮೆ ಜಮೀನಿನಲ್ಲಿ ಅತಿ ಹೆಚ್ಚು ಬೆಳೆಗಳನ್ನು ಬೆಳೆಯುವಂಥದ್ದು. ಹಲೋ, ಹೇಳಿ ಹೇಳಿ. ನಮಸ್ತೆ. ನಮಸ್ಕಾರ ಸರ್, ನಾವು ಮಾಧವ ಶೆಟ್ರ ಮಾಡೋ. ನಮಸ್ಕಾರಗಳು ಗುರುಗಳೇ. ಮಾತಾಡಿ ಮಾತಾಡಿ. ಚೆನ್ನಾಗಿದ್ರೆ ಶೆಟ್ರ ಹೇಳಿ. ಸದ್ಯ ಕಾರ್ಯಕ್ರಮ ಗುರುಗಳೇ ಸರ್, ಈಗ ತೋಟಗಾರಿಕೆ ಇಲಾಖೆಯಲ್ಲಿ ನಮ್ಗೆ ಈ ವರ್ಷದ ಯೋಜನೆಗಳಲ್ಲಿ ಯಾವ್ದು ವಸ್ತು ಏನಾರ ಬಿಡುಗಡೆ ಮಾಡಿದಾರ ಗುರುಗಳೇ? ಎಲ್ಲ ತುಂಬಾ ವಸ್ತು, ಈಗ ತುಂಬಾ ವಸ್ತು ಅದನ್ನೇ ಮಾತಾಡ್ತಾ ಇರೋದು ನಾನೀಗ. ಈಗ ನೋಡಿ, ಈಗ ನೀವು ಪಾಲಿಹೌಸ್ ಮಾಡ್ಕೊಂಡ್ರೆ, ಪಾಲಿಹೌಸ್ ಅಂತ ಒಂದು ಬಂದಿದ್ದೀವಿ ನೋಡಿದಿರಲ್ಲ, ಪಾಲಿಹೌಸ್ ಮತ್ತೆ ಶೆಡ್ ನೆಟ್ ನೋಡಿದಿರಿ. ಪಾಲಿಹೌಸ್ಗಳಲ್ಲಿ ನೀವು ಹೊರಗಡೆ ಒಂದು ಎಕರೆಲಿ ಬೆಳೆಯುವಂತ ಒಂದು ತರಕಾರಿಗಳನ್ನ ಕೇವಲ 10 ಕುಂಟೆನಲ್ಲಿ ಬೆಳಿಬಹುದು ನೀವು. ಸೊ ಎಲ್ಲಿ ನಮ್ಮ ರೈತರಿಗೆ ಜಮೀನು ಕಡಿಮೆ ಇರ್ತದೆ ಅಲ್ಲಿ ನೀವು ಪಾಲಿಹೌಸ್ಗಳು ಅಂತಲ್ಲಿ ನೀವು ಮಾಡ್ಕೊಂಡು ತರಕಾರಿ ಬೆಳೆದಕ್ಕೆ ಅನುಕೂಲ ಆಗ್ತದೆ, ಮತ್ತೆ ಹೊಸ ಹೊಸ ಬೆಳೆಗಳನ್ನ ಬೆಳಿಬಹುದು. ಮತ್ತೆ ನಿಮ್ಮ ಜಮೀನಿನಲ್ಲಿ ಏನಾದರೂ ಹೊಸದಾಗಿ ಏನಾದ್ರೆ ಬೆಳಿಲಿಕ್ಕೆ ಪ್ಲಾನ್ ಮಾಡಿದರೆ ನಮ್ಮ ಇಲಾಖೆಯನ್ನ ಸಂಪರ್ಕ ಮಾಡಿ, ಖಂಡಿತವಾಗ್ಲೂ ನಿಮಗೆ ಮಾಹಿತಿ ಕೊಡ್ತಾರೆ. ನಮ್ಮ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ, ಉದ್ಯೋಗ ಖಾತ್ರಿ ಯೋಜನೆಯಡಿ ಬೇರೆ ಬೇರೆ ಯೋಜನೆಗಳಿಗೆ ಮಾಹಿತಿಯನ್ನು ಕೊಡ್ತಾರೆ. ನೀವೊಂದು ಪಡೆದುಕೊಂಡು ತೋಟವನ್ನು ಒಂದು ಸಮಗ್ರವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಪ್ಲಾನ್ ಮಾಡಿ ಶೆಟ್ರೆ, ಅದು ನಿಮಗೆ ಭಾಳ ಅನುಕೂಲ ಆಗ್ತದೆ. ನೀವಲ್ಲ ನಿಮ್ಮ ಸ್ನೇಹಿತರಿಗೆಲ್ಲ ಮಾಹಿತಿ ಕೊಟ್ಟು ಮಾಹಿತಿ ಕೊಟ್ಟು ಮಾಡಿಸಿದೆನ, ಭಾಳ ಅನುಕೂಲ ಆಗ್ತದೆ ನಿಮಗೆ. ಧನ್ಯವಾದ, ಧನ್ಯವಾದ. ಸೊ ಈ ಸಂದರ್ಭದಲ್ಲಿ ನಾವು ಈ ರೀತಿಯ ನಮ್ಮಲ್ಲಿ ಇಲಾಖೆಯಲ್ಲಿ ನಮ್ಮ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ಯಾರು ಈ ಪಾಲಿ ಮನೆಗಳನ್ನ ಅಥವಾ ಶೆಡ್ ಮನೆಗಳನ್ನ ನಿರ್ಮಾಣ ಮಾಡ್ಕೊಳ್ತಾರೆ ಅವರಿಗೆ 50% ತನಕ ಸಬ್ಸಿಡಿ ಇದೆ ಅವರಿಗೆ. ಉದಾಹರಣೆಗೆ 10 ಕುಂಟೆ ಪಾಲಿಹೌಸ್ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಒಂದು 8.5-9 ಲಕ್ಷ ಖರ್ಚಾದರೆ ನಮ್ಮ ಇಲಾಖೆ ಕಡೆಯಿಂದ ಅವರಿಗೆ 4-4.5 ಲಕ್ಷ ಸಹಾಯಧನವನ್ನು ಪಡೆಯಬಹುದು ಅವರು. ಸೊ ಆ ನಿಟ್ಟಿನಲ್ಲಿ ಇವರು ಆ ಪಾಲಿಹೌಸ್ ಶೆಡ್ ನೆಟ್ಗಳನ್ನ ಸ್ವಲ್ಪ ಯಾವ ರೈತರುಗಳು ಈ ಪಾಲಿಹೌಸ್ ಶೆಡ್ ನೆಟ್ನಲ್ಲಿ ತರಕಾರಿಗಳನ್ನ ಬೆಳೀತಾ ಇದ್ದಾರೆ ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಜೊತೆ ಮಾತಾಡಿ ಆ ಅನುಭವ ಪಡ್ಕೊಂಡು ಇವ್ರು ಬಂದು ಪಾಲಿಹೌಸ್ ಶೆಡ್ ನೆಟ್ನಲ್ಲಿ ತರಕಾರಿನ ಬೆಳಿಗ್ಗೆ ಪ್ಲಾನ್ ಮಾಡಿದರೆ ಭಾಳ ಅನುಕೂಲ ಆಗ್ತದೆ. ಅದಕ್ಕೆ ನಮ್ಮಲ್ಲಿ ಸಹಾಯಧನ ಇದೆ. ಇನ್ನೊಂದು ಕರೆ ಇದೆ. ಹಲೋ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ನಮ್ಮ ಹೆಸರು ದೇವರಾಜು ಅಂತ, ಹಾಸನ ತಾಲೂಕು ಮರ್ಕುಲಿಂದ ಮಾತಾಡಿ. ದೇವರಾಜ್ ಹೇಳಿ ಹೇಳಿ. ಸರ್, ಈಗ ನಾವ್ ಇನ್ನೊಂದ್ ಎರಡ್ ತಿಂಗಳು ಹೋದ್ಮೇಲೆ ಈ ಮಳೆಗಾಲ ಮುಗಿದ್ಮೇಲೆ ಅಂಗಾಂಶ ಕೃಷಿ ಆಲೂಗಡ್ಡೆ ಹಾಕ್ಬೇಕು ಒಂದ್ 10,000 ಅಂತ ಮಾಡಿದೀವಿ. ನವೆಂಬರ್ ನಲ್ಲಿ ಹಾಕ್ಬೇಕು ಅಂತ ಮಾಡಿದ್ವಿ. ಯಾಕಂದ್ರೆ ಈಗ ಆಲ್ರೆಡಿ ಎಲ್ಲಾ ಬೆಳೆಗಳಿದಾವೆ, ಅದು ಬೆಳೆ ತೆಗಿಬೇಕು. ತೆಗೆದ್ಮೇಲೆ ಅದು ಹಾಕೋದಕ್ಕೆ ಸರಿ ಆಗುತ್ತೆ. ಆ ಮಳೆಗಾಲನು ಒಂದ್ ಸ್ವಲ್ಪ ಮುಗಿಲಿ, ಇರಿಗೇಷನ್ ಅಲ್ಲಿ ಮಾಡೋದು. ಒಂದ್ 10,000 ಹಾಕ್ಬೇಕು ಅಂಗಾಂಶ ಕೃಷಿ. ಹೌದು ದೇವರಾಜು, ನಾನು ಒಂದ್ಸಲ ಆಲೂಗಡ್ಡೆ ಬಗ್ಗೆ ಮಾತಾಡ್ಬೇಕಾದ್ರೆ, ನಾನು ಒಂದ್ ಎರಡ್ಮೂರ್ಸಲ ಆಲೂಗಡ್ಡೆದಲ್ಲಿ ಮಾತಾಡಿದ್ದೀನಿ ಆಕಾಶವಾಣಿನಲ್ಲಿ. ಅವಾಗ ನೀವು ನನ್ನನ್ನು ಸಂಪರ್ಕ ಮಾಡಿದ್ರಿ ಇದ್ರ ಬಗ್ಗೆ ಅಂತ ನಾನು ಭಾವಿಸಿದ್ದೀನಿ. ನಿಮ್ದು ಜ್ಞಾಪಕ ಇದೆ, ಜ್ಞಾಪಕ ಇದೆ ದೇವರಾಜು, ಜ್ಞಾಪಕ ಇದೆ. ಕಾಂಟ್ಯಾಕ್ಟ್ ಮಾಡಿ, ನೀವು ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ. ಸರ್, ಎರಡನೇ ಪ್ರಶ್ನೆ, ನರೇಗಾ ಯೋಜನೆಯಲ್ಲಿ ಈಗ ಒಂದು ಕಟ್ಟೆ ನಮ್ದು ಇತ್ತು, ಸುಮಾರು ಒಂದು 10 ಎಕರೆ ಲ್ಯಾಂಡ್ ನಮ್ದು, ಅದರಲ್ಲಿ ಕಟ್ಟೆ ಇದೆ. ಅದು ಏನಾಗುತ್ತೆ ಅಂದ್ರೆ, ಅದು ನಾವು ಸುಮಾರು ಎಲ್ಲ ಒಂದ್ 30-40 ವರ್ಷ ಆಚೆ ನಮ್ ತಂದೆ ದರ್ಖಾಸ್ತು ಮಾಡಿದ್ದಾಗ ಒಂದ್ ಕಟ್ಟೆ ಸುಮಾರು ಮಾಡಿದ್ರು. ಅದೀಗ ಏನಾಗ್ತಿದೆ ಅಂದ್ರೆ, ಅದು ಈ ಕಲ್ಲು ಆರ್ಡಿನರಿ ಕಲ್ನಲ್ಲಿ ಕಟ್ಟಿದ್ರು, ಅದು ನೀರು ಏನಾದ್ರು ಜಾಸ್ತಿ ಬಂತು ಅಂದ್ರೆ ಭರ್ತಿ ಆಗುತ್ತೆ. ಆದ್ರೆ ಒಂದು ತಿಂಗಳು ಒಂದೂವರೆ ತಿಂಗಳು ಅದ್ರಲ್ಲಿ ಇರೋದೇ ಇಲ್ಲ, ನೀರೆಲ್ಲ ಇದಾಗುತ್ತೆ, ಎಲ್ಲ ಬಸ್ಟ್ ಹೋಗುತ್ತೆ ಹಿಂಭಾಗದಲ್ಲಿ. ಈಗ ಅದಕ್ಕೆ ಮಾಡಕ್ಕೆ ಉದ್ಯೋಗ ಖಾತ್ರಿ ಇದೆಯಲ್ಲಿ, ಯಾವ ರೀತಿ ನಾವು ಇದ್ ಮಾಡ್ಬೇಕು ಪ್ರಯತ್ನ? ಈಗ ನೀವು ಹೇಳಿದ್ದು ಅದು ನಿಮ್ ಜಮೀನ್ ಅಲ್ಲ, ಅದು ನಿಮ್ ಜಮೀನ್ ಅಲ್ಲ, ಅದು ನಮ್ ಜಮೀನಲ್ಲಿ ಇದೆ ಅದು ಕಟ್ಟೆ. ಅಂದ್ರೆ ನಿಮ್ ವರ್ಗ ಜಮೀನ್ ಒಳಗೆ ಇದೆಯಾ? ವರ್ಗ ಜಮೀನ್ ಒಳಗೆ ಇದೆಯಾ? ನಮ್ದು ಸರೌಂಡಿಂಗ್ ಸುತ್ತಲೂ ಜಮೀನ್ ಇದೆ, ಅದು ಮಧ್ಯದಲ್ಲಿ ಕಟ್ಟೆ ಇದೆ. ಅಲ್ಲ, ಮಧ್ಯದಲ್ಲಿ ಕಟ್ಟೆ ಇದೆಯಲ್ಲ, ಅದು ಸರ್ಕಾರಿ ಕಟ್ಟೆನೋ ಇಲ್ಲ ನಿಮ್ದು ಜಮೀನ್ ಒಳಗೆ ಇರುವಂತ ನಿಮ್ದು? ನಮ್ದು ಸ್ವಂತ ಕಟ್ಟೆ. ಹಂಗಂದ್ರೆ ನೀವೇನ್ ಮಾಡ್ಬೇಕು, ನಮ್ಮ ಗ್ರಾಮ ಪಂಚಾಯತ್ ಇದೆಯಲ್ಲ, ಗ್ರಾಮ ಪಂಚಾಯತ್ ನಲ್ಲಿ ನಿಮ್ ಹೆಸರನ್ನ ಕೊಟ್ಟು ಒಂದು ಕ್ರಿಯೋಜನೆ ಅನುಮೋದನೆ ಮಾಡಿಸಿ ಮೊದಲು ಗ್ರಾಮ ಪಂಚಾಯತ್ ನಲ್ಲಿ. ಗ್ರಾಮ ಸಭೆಯಲ್ಲಿ? ಹೌದು, ಗ್ರಾಮ ಸಭೆಯಲ್ಲಿ ಅಪ್ರೂವ್ ಮಾಡಿಸಿದ್ರೆ ಕ್ರಿಯೋಜನೆ ಅಪ್ರೂವ್ ಆಗ್ತದೆ, ನಿಮ್ದು ಕೆರೆ ಅಭಿವೃದ್ಧಿ ಅಥವಾ ಕಟ್ಟೆ ಅಭಿವೃದ್ಧಿ ಅಂತ ಅಪ್ರೂವ್ ಆಗ್ತದೆ. ಆ ನಂತರ ನೀವು ಅದನ್ನ ಮಣ್ಣು ತೆಗೆಯುವಂಥದ್ದು ಮತ್ತೆ ಸುತ್ತ ಮತ್ತೆ ಕಲ್ಲು ಕೊಟ್ಟುವಂಥದ್ದು ಕಾಮಗಾರಿ ಮಾಡಿದ್ರೆ ನಿಮ್ಗೆ ಉದ್ಯೋಗ ಖಾತ್ರಿ ಕಡೆಯಿಂದ ಸಿಮೆಂಟ್ ಕಾಂಕ್ರೀಟ್ ಸಿಮೆಂಟ್ ಇದು ಮಾಡ್ಬೇಕು ಅನ್ನೋದು ಇದೆ. ಅಲ್ಲ, ಅದಕ್ಕೆ ನೀವು ಮೊದಲು ನೀವೇನ್ ಮಾಡ್ಬೇಕು, ನಿಮ್ಮ ಪಂಚಾಯತಿಲಿ ಮಾತಾಡ್ಕೊಂಡು ಅದನ್ನ ಅವರು ಸಿಮೆಂಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಮಾಡಿಸ್ಕೊಳ್ಳಿ ಅದನ್ನ. ಇಲ್ಲ, ಸಿಮೆಂಟ್ಗೆ ಅವಕಾಶ ಮಾಡಿಕೊಡೋದಿಲ್ಲ, ಓನ್ಲಿ ನೀವು ಜಾಸ್ತಿ ಕೂಲಿ ವೆಚ್ಚ ಬರೋಂಗೆ ಓನ್ಲಿ ಕಲ್ಲು ಕಟ್ಟುವಂಥದ್ದು ಅಥವಾ ಮಣ್ಣು ಕಟ್ಟುವಂಥದ್ದು ಮಣ್ಣು ತೆಗೆಯೋದು ಆಗಿಬಿಟ್ರೆ ನೀವೇನು ಮಾಡ್ಬೋದು, ಇಷ್ಟನ್ನ ನೀವು ಉದ್ಯೋಗ ಖಾತ್ರಿಲಿ ಮಾಡ್ಕೊಂಡು ಉಳಿದಿದ್ದನ್ನ ನೀವು ಸಿಮೆಂಟ್ ಹಾಕಿ ಮಾಡುವಂಥದ್ದನ್ನ ನೀವು ನಿಮ್ಮ ಸ್ವಂತ ಸ್ವಲ್ಪ ದುಡ್ಡು ಉಪಯೋಗ ಮಾಡ್ಕೊಂಡು ಅನುಕೂಲ ಆಗ್ತದೆ ನಿಮಗೆ. ಈಗ ಆಲ್ರೆಡಿ ಆ ಕಟ್ಟೆ ಮುಂಭಾಗದಲ್ಲೇ ನಾನೊಂದು ಈಗ ಒಂದು 3-4 ಇಯರ್ಸ್ ಅಲ್ಲಿ ಒಂದು ಕೃಷಿ ಹೊಂಡ ಮಾಡಿಸಿದ್ದೆ. ಅದರಲ್ಲೂ ನಿಲ್ಲುತ್ತೆ ನೀರು, ಬಾರಿ ನಿಲ್ಲುತ್ತೆ. ಅದ್ ನಿಂತ ಹೆಚ್ಚಾಗಿ ಆ ಕಟ್ಟೆಗೆ ಬರುತ್ತೆ ಹಿಂಭಾಗಕ್ಕೆ. ಕಟ್ಟೆಗೆ ಬಂದ್ರೆ ಆ ನೀರು ಎಲ್ಲ. ಸರಿ ಸರಿ ದೇವರಾಜು, ನೀವು ಈ ರೀತಿ ಮಾಡಿ ಒಂದು ನಿಮ್ಮ ಗ್ರಾಮ ಸಭೆಯಲ್ಲಿ ನಿಮ್ಮ ಆಕ್ಷನ್ ಪ್ಲಾನ್ ನೀವು ಏನ್ ಮಾಡ್ಬೇಕು ಅಂತಿದ್ರೆ ಅಂತಲ್ಲಿ ಹೋಗಿ ಹೇಳಿ, ಅಲ್ಲಿ ನಿಮ್ ಆಕ್ಷನ್ ಪ್ಲಾನ್ ಅಪ್ರೂವ್ ಮಾಡಿಸಿ. ಆಕ್ಷನ್ ಪ್ಲಾನ್ ಅಪ್ರೂವ್ ಆದ್ಮೇಲೆ ನಿಮ್ಗೆ ಏನಕ್ಕೆ ಅವಕಾಶ ಮಾಡಿಕೊಡ್ತಾರೆ ನೋಡಿ, ಕಲ್ಲು ಕಟ್ಟೋದಕ್ಕೆ ಮಂದಕ್ಕೆ ಏನು ಅವಕಾಶ ಮಾಡಿಕೊಡ್ತಾರೆ ನೋಡಿ. ಆ ನಂತರ ಸ್ವಲ್ಪ ನೀವು ಸ್ವಲ್ಪ ಅಲ್ಲಿ ಗಮನ ವಹಿಸಿ ಸ್ವಲ್ಪ ಆಕ್ಷನ್ ಪ್ಲಾನ್ ಅಪ್ರೂವ್ ಮಾಡಿಸ್ಕೊಂಡು ಮುಂದುವರೆದ್ರೆ ಮಾಡಿಸ್ಕೊಳ್ಬಹುದು ನೀವು. ಆಲ್ರೆಡಿ ನಮ್ಮೂರ್ನೆಲ್ಲ ಇದೆ ಅದು, ಗ್ರಾಮ ಪಂಚಾಯತಿ. ಅದೇ ನಿಮ್ಮ ವರ್ಕಿಲಿಗೆ ಹೋಗಿ ಮಾತಾಡ್ಸಿದ್ದೀವಿ ರಾಜ್, ಮಾಡ್ಕೊಡ್ತಾರೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸೊ ಈ ರೀತಿ ಪಾಲಿ ಮನೆಗಳನ್ನ ಮತ್ತೆ ಶೆಣ್ಣು ಮನೆಗಳು ತಗೊಳ್ಳೋ ಅವಕಾಶ ಇದೆ. ಸೊ ಮುಂದುವರೆದು ನಮ್ಮಲ್ಲಿ ಇನ್ನು ಸಂಸ್ಕರಣೆಗೆ ಈ ಇತ್ತೀಚೆಗೆ ಜಾಸ್ತಿ ನಮ್ಮಲ್ಲಿ ನಾವು ಒತ್ಕೊಡ್ತಾ ಇರೋಂಥದ್ದು ಅದು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ. ಇನ್ನೊಂದು ಕರೆ ಇದೆ. ಹಾಂ ಹಾಂ, ಹೇಳಿ ಹೇಳಿ ಹೇಳಿ. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ಗುಬ್ಬಿ ತಾಲೂಕ್ ಕಲ್ಲೂರಿಂದ ಕೆಎಸ್ ಬ್ರಹ್ಮಲಿಂಗಯ್ಯನವರು ಅಂತ ಮಾತಾಡಿ. ಬ್ರಹ್ಮಲಿಂಗಯ್ಯ ಹೇಳಿ ಹೇಳಿ. ನಮ್ಗೆ ಈ ಕಪ್ಪು ಮಣ್ಣಿಗೆ ಆಲೂಗಡ್ಡೆ ಯೋಗ್ಯವಾಗಿರುತ್ತೆ ಸರ್? ಕಪ್ಪು ಮಣ್ಣಿಗೆ ಆಲೂಗಡ್ಡೆ ಯೋಗ್ಯ ಅಲ್ಲ, ಯೋಗ್ಯ ಅಲ್ಲ, ಬ್ರಹ್ಮಲಿಂಗಯ್ಯ ಬೆಳೆಯಕ್ಕೆ ಆಗೋದಿಲ್ಲ ಅದನ್ನ. ಅದು ಸ್ವಲ್ಪ ಕೆಂಪು ಮಣ್ಣಾಗಿರ್ಬೇಕು, ಸ್ವಲ್ಪ ಮರಳು ಮಿಶ್ರಿತ ಮಣ್ಣಾಗಿರ್ಬೇಕು. ಯಾಕೆಂದ್ರೆ ಆಲೂಗಡ್ಡೆ ಗೆಡ್ಡೆನಲ್ಲಿ ಬೆಳೆಯುವಂಥದ್ದು ಅದು. ನಿಮ್ಮ ಅತಿ ಜೇಡ್ ಮಣ್ಣು ಕಪ್ಪು ಮಣ್ಣು ಆಗಿಬಿಟ್ಟೆ ಅಂದರೆ ಮಣ್ಣು ಇಟ್ಕೊಳ್ತದೆ ಅದು. ಇಟ್ಕೊಂಡಾಗ ಗೆಡ್ಡೆ ಅದು ಅಭಿವೃದ್ಧಿ ಆಗೋದು, ದಪ್ಪ ಆಗೋದು, ಮತ್ತು ಕ್ವಾಲಿಟಿ ಬರುತ್ತದೆ ತುಂಬ ಕಡಿಮೆ. ಹಾಗಾಗಿ ಯೂಸ್ವಲಿ ಗುಬ್ಬಿ ತಾಲೂಕಲ್ಲೆಲ್ಲೂ ನಾವು ಆಲೂಗಡ್ಡೆ ಬೆಳೀತಾ ಇಲ್ಲ. ಇತ್ತೀಚೆಗೆ ನಾವು ನೋಡಿರೋ ಮಟ್ಟಿಗೆ ಯಾರು ಆಲೂಗಡ್ಡೆ ಬೆಳೀತಾ ಇಲ್ಲ. ನಾವು ಆಲೂಗಡ್ಡೆ ಬೆಳೀತಾ ಇರೋದು ನಮ್ಮ ಸ್ವಲ್ಪ ಹಾಸನ ಭಾಗ, ಚಿಕ್ಕಮಗಳೂರು ಭಾಗದಲ್ಲಿ ಆಲೂಗಡ್ಡೆ ಬೆಳೀತಾ ಇದ್ವಿ, ಮತ್ತು ಸ್ವಲ್ಪ ಕೋಲಾರ, ಚಿಕ್ಕಬಳ್ಳಾಪುರ ಆ ಕಡೆ ಈ ಬೇಸಿಗೆ ನಮ್ಮ ಚಳಿಗಾಲದಲ್ಲಿ ಬೆಳೀತಾರೆ ಅದನ್ನು. ಬಟ್ ಅದನ್ನ ಬೆಳೆದ್ರೂ ಸಹ ಜೇಡಿ ಮಣ್ಣು ಒಳ್ಳೇದಲ್ಲ, ನೀವು ಕಪ್ಪು ಮಣ್ಣು ಒಳ್ಳೇದಲ್ಲ, ಅದ್ರ ಬದಲಿಗೆ ಸ್ವಲ್ಪ ಕೆಂಪು ಮಣ್ಣು ಅಥವಾ ಮರಳು ಮಣ್ಣು ಇದ್ರೆ ನಮ್ಮ ಆಲೂಗಡ್ಡೆಗೆ ಭಾಳ ಒಳ್ಳೇದು. ಆ ಪ್ರಮಾಣದಲ್ಲಿ ಪ್ರಯತ್ನ ಪಡ್ಬೋದು. ಇದಕ್ಕೆ ಯಾವ ಯೋಗ್ಯ ಆಗುತ್ತೆ ಸರ್ ಬೆಳೆ? ಯಾವ್ದಕ್ಕೆ? ಕಪ್ಪು ಮಣ್ಣಿಗ? ಕಪ್ಪು ಮಣ್ಣಿಗ? ನೀವು ಕಪ್ಪು ಮಣ್ಣಿಗೆ ನೋಡಿ, ನಮ್ಮಲ್ಲಿ ಈಗ ತರಕಾರಿ ಬೆಳೆ ಬೆಳೆದ್ರೆ ಈರುಳ್ಳಿ ಚೆನ್ನಾಗಿ ಬೆಳಿಬೋದು, ನಮ್ಮಲ್ಲಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬರ್ತದೆ. ಮತ್ತೆ ತರಕಾರಿ ಬೆಳೆಗಳಾದ್ರೆ ಬೆಳಿಬೋದು ಬಿಡಿ, ತರಕಾರಿ ಯಾವುದೇ ಬೆಳೆ ಬೆಳಿಬೋದು. ಗೆಡ್ಡೆ ಬೆಳೆ ಬಿಟ್ಟರೆ ನಿಮ್ಮದು ಮೆಣಸು, ಬದನೆ, ಟೊಮೆಟೋ ಅವೆಲ್ಲನೂ ಬೆಳಿಬೋದು. ಅದು ಬಿಟ್ಟರೆ ಸ್ವಲ್ಪ ನಿಮ್ಮಲ್ಲಿ ನೀರು ಜಾಸ್ತಿ ಇದೆ. ಗುಬ್ಬಿ ಕಡೆ ನಿಮ್ಮದು ಯಾವ್ರು ಬರ್ತದೆ? ನೀರಾವರಿ ಜಾಗ ಇದೆಯಾ ಅಲ್ಲಿ? ನೀರಾವರಿ ಕಮ್ಮಿ ಕಮ್ಮಿ ಒಟ್ಟಿನಾಗೆ ಒಳ್ಳೆ ಐತೆ. ಹಂಗಾದ್ರೆ ನೀವು ನೀರಾವರಿ ಕಮ್ಮಿ ಇದ್ರೆ ದಯಮಾಡಿ, ನಿಮ್ಮಲ್ಲಿ ನೀರಾವರಿ ಗುಬ್ಬಿ ಭಾಗದಲ್ಲಿ ಸ್ವಲ್ಪ ನಮ್ಮಲ್ಲಿ ಕ್ಯಾಶು ಚೆನ್ನಾಗಿ ಬರ್ತದೆ, ಗೇರು ಗಿಡ, ಗೇರು ಗೇರುಗೆ ಮಾರುಕಟ್ಟೆಗೂ ಏನು ಸಮಸ್ಯೆ ಇಲ್ಲ. ಗೇರು ನಿಮ್ಮ ಮನೆ ಹತ್ರಕ್ಕೆ ಬಂದು ಗೇರು ಬೀಜಗಳನ್ನ ತಗೊಂಡು ಹೋಗ್ತಾರೆ ಅವರು. ಗೇರು ಬೆಳಿಬೋದು ಅಥವಾ ಇನ್ನೂ ಸ್ವಲ್ಪ ಮುಂದೆ ಬಂದು ಮಾವು ಸಪಟೆ ಬೆಳಿಬೋದು ನೀವು. ಹಾಂ, ಮತ್ತು ತೆಂಗಿನ ಗಿಡ ಸ್ವಲ್ಪ ನೀರಾವರಿ ನೋಡ್ಕೊಂಡು ತೆಂಗಿನ ಅಡಿಕೆ ಮಾತ್ರ ಬೆಳಿಬೇಡಿ, ತೆಂಗಿನ ಗಿಡ ಬೆಳಿಬೋದು ನೀವು. ಹಾಂ, ಈ ರೀತಿ ದೀರ್ಘಾವಧಿ ಬೆಳೆಗಳಾದರೆ ಗೇರು, ಮಾವು, ಸಪೋಟ, ಮತ್ತು ಇನ್ನೂ ನೀವು ಚೆನ್ನಾಗಿ ಬೆಳಿತೀವಿ ಅಂತ ಹೇಳಿದರೆ ಸ್ವಲ್ಪ ನಿಮ್ಮ ಕಡೆಯಲ್ಲಿ ಹಲಸು ಚೆನ್ನಾಗಿ ಬರ್ತಾ ಇದೆ, ಈಗ ಹಲಸು ಬೆಳೆನೂ ಸಹ ಚೆನ್ನಾಗಿ ಬರ್ತಾ ಇದೆ, ಹಲಸು ಬೆಳಿಬೋದು. ಅಥವಾ ನಿಂಬೆ ನುಗ್ಗೆ ಗಿಡನೂ ಬೆಳಿಬೋದು, ನಿಂಬೆ ನುಗ್ಗೆನೂ ಚೆನ್ನಾಗಿ ಬರ್ತದೆ. ಹಾಂ, ಸೊ ಈ ರೀತಿಯಾಗಿ ದೀರ್ಘಾವಧಿ ಬೆಳೆಗಳನ್ನ ಬೆಳೀರಿ ಮೊದಲು ನೀವು, ಆನಂತರ ಅಲ್ಪಾವಧಿ ಬೆಳೆಗಳಾಗಿ ನಮ್ಮ ತರಕಾರಿ ಬೆಳೆಗಳನ್ನ, ಈ ರೀತಿ ಬೆಳೆಗಳನ್ನ ಬೆಳಿಬೋದು ನೀವು ಒಟ್ಟಾರೆಯಾಗಿ. ಸೊ ನಿಮ್ಮ ಕಪ್ಪು ಜಮೀನು ಆದ್ರೂ ಸಹ ನೀರಿನ ಲಭ್ಯತೆ ಮೇಲೆ ನೀವು ಬೆಳೆಗಳ ನಿರ್ಧಾರ ಮಾಡಿ. ಬಟ್ ಎಲ್ಲ ಬೆಳೆ ಬೆಳಿಬೋದು, ಎಸ್ಪೆಷಲಿ ದೀರ್ಘಾವಧಿ ಬೆಳೆಗಳು ಈ ಗೇರು, ಮಾವು, ಸಪಟೆ ತುಂಬ ಚೆನ್ನಾಗಿ ಬರ್ತದೆ. ಆ ರೀತಿ ಬೆಳೆಗಳ ಮೇಲೆ ಪ್ಲಾನ್ ಮಾಡಿ ನೀವು, ಉಳಿದಿದ್ದು ಅಲ್ಪಾವಧಿ ಬೆಳೆಗಳನ್ನು ಬೆಳೆಗಳಿಗೆ ಪ್ಲಾನ್ ಮಾಡಿ ಅದನ್ನು. ಸೊ ಥ್ಯಾಂಕ್ ಯು, ಧನ್ಯವಾದ. ಸೊ ಈ ರೀತಿಯಾಗಿ ನಮ್ಮಲ್ಲಿ ಸಂಸ್ಕರಣೆ ಮಾಡಲಿಕ್ಕೂ ಸಹ ಒತ್ತು ಕೊಡ್ತಾ ಇದ್ದೀವಿ. ಈಗ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಸಂಸ್ಕರಣೆ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಒತ್ತು ಕೊಡ್ತಾ ಇದೆ. ಈಗ ನಿಮ್ ತಮಗೆಲ್ಲ ಗೊತ್ತಿರೋ ಹಂಗೆ ಕಳೆದ ಎರಡು ವರ್ಷಗಳಿಂದ ಆತ್ಮ ನಿರ್ಭರ ಯೋಜನೆ ಜಾರಿಗೆ ಬಂದ ಮೇಲೆ ಮಾನ್ಯ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರದಿಂದ ಒತ್ತು ಕೊಟ್ಟು, ಸೊ ಸಂಸ್ಕರಣೆ ಮಾಡಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರದ ಸಂಸ್ಕರಣೆ ಮಂತ್ರಾಲಯದ ಅಡಿಯಲ್ಲಿ ಸಂಸ್ಕರಣೆಗೆ ಇನ್ನೊಂದು ಕರೆ ಇದೆ. ಹಲೋ, ಹಲೋ, ಹಲೋ, ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ನಾವು ಹಾಸನ ತಾಲೂಕು ಕಡದ್ರವಳ್ಳಿಯಿಂದ ಸರ್. ನಮಸ್ಕಾರ ಸರ್, ನಾವು ನಾಗರಾಜ್ ಅಂತ. ಹೇಳಿ ಹೇಳಿ ಸರ್. ನಮಗೆ ಕುಡಿಗಾಂಡಿ ಇದ್ರ ಬಗ್ಗೆ, ಆಲೂಗಡ್ಡೆ ಬಗ್ಗೆ ನಮಗೆ ಎಷ್ಟು ಸಸಿ ಕೊಡ್ತೀರಾ ಸರ್ ಬೆಳಿಬೇಕು ಅನ್ನೋದಾದ್ರೆ? ಅಲ್ಲ, ಈಗ ನಾವು ಸಸಿ ಕಡ್ದಿಲ್ಲ. ಈಗ ಏನಾಗಿದೆ ನಾಗರಾಜ್, ನಾವು ಈಗಾಗಲೇ ಸಾಕಷ್ಟು ಪ್ರಚಾರ ಕೊಡ್ತಾ ಇದ್ದೀವಿ. ಈಗ ನಿಮ್ ಜಮೀನು ಉದ್ದೇಶ ಏನಂತ ಹೇಳಿದ್ರೆ, ನೀವು ಈ ಚಳಿಗಾಲದಲ್ಲಿ ಬೆಳ್ಕೊಂಡು ನೆಕ್ಸ್ಟ್ ಮುಂಗಾರಲ್ಲಿ ಅದನ್ನ ನೀವೇ ಬೀಜಾಗಿ ಉಪಯೋಗ ಮಾಡಬಹುದು. ಅದನ್ನ ಈಗ ಉದಾಹರಣೆಗೆ ಚಳಿಗಾಲದಲ್ಲಿ ನೀವು 10 ಕ್ವಿಂಟಲ್ ಬೆಳ್ಕೊಂಡ್ರೆ, 10-15 ಕ್ವಿಂಟಲ್ ಬೆಳ್ಕೊಂಡ್ರೆ ಮುಂದಿನ ಮುಂಗಾರಿಗೆ ನೀವು ಒಂದು 2 ಎಕರೆ 2.5 ಎಕರೆನಲ್ಲಿ ಬೆಳಿಬೋದು ನೀವು. 2-2.5 ಎಕರೆನಲ್ಲಿ ಬೆಳಿಬೋದು ನೀವು ಅಲ್ವಾ? ಸೊ ಆ ರೀತಿಯಾಗಿ ಒಟ್ಟಾರೆ ಹೇಳೋದಂತ ಹೇಳಿದ್ರೆ, ನಿಮ್ಮ ನೀರಿನ ನೀವು ಈಗ ಮತ್ತೆ ನೀವು ಚಳಿಗಾಲದಲ್ಲಿ ಬೆಳಿಬೇಕು ಅಂದ್ರೆ ನೀರಿರ್ಬೇಕು, ನಿಮಗೆ ನೀರಿರ್ಬೇಕು, ನಿಮ್ಗೆಲ್ಲ ವ್ಯವಸ್ಥೆ ಇರಬೇಕು. ಅದನ್ನ ನೋಡ್ಕೊಂಡು ನೀವು ನಾನು ನಿಮ್ಗೆ ಹೇಳೋ ಅಂತ 10-15 ಕ್ವಿಂಟೆ ಬೆಳೀರಿ ಸಾಕು ನೀವು. ಹಾ, ಒಂದು 7,000 ಗಿಡ ಸಸಿ ತಂದು ಬೆಳೆದ್ಬಿಡಿ ನೀವು. ನೆಕ್ಸ್ಟ್ ಅದು ಯಾಕೆಂದ್ರೆ ತುಂಬಾ ಚೆನ್ನಾಗಿ ಬಂದಿರೋ ನಿಮ್ ತರಬೇತಿಗಳಲ್ಲಿ ಎಲ್ಲ ನೋಡಿದೀವಿ. ಹಾ ಹಾ ನಾಗರಾಜ್, ಆಲ್ರೆಡಿ ಸಕ್ಸಸ್ ಆಗಿದೆ ಅದು ಬೆಳೆ. ಹೌದು ನಾಗರಾಜ್, ಹೌದು ಹೌದು. ಹಾಗಾಗಿ ನಮಗೆ ಒಂದು 1/2 ಎಕರೆಗಾರು ಕೊಡಕ್ಕೆ ಸಸಿ ಏನಾದ್ರು ಈಗ ಬೇಸಿಗೆ. ಆಯ್ತು ಆಯ್ತು, ನಿಮ್ಗೆ 1/2 ಎಕರೆ ಕೊಡ್ಸೋಣ. ನೀವೇನ್ ಮಾಡಿ, ನಮ್ಮ ಇಲಾಖೆಗೆ ನೀವು ಯಾವ್ದಾದ್ರು ಆಸನ ಕಡೆ ಬಂದಾಗ, ನಮ್ದು ಎಸ್ ಜಿ ಓ ಪಾರ್ಕ್ ನಮ್ ಇಲಾಖೆ ಇದೆ. ನಿಮ್ದು ಯಾವ ಒಬ್ಬಳಿಗೆ ಬರ್ತದೆ, ಯಾವ ಒಬ್ಬಳಿಗೆ ಕಡದ್ರಳ್ಳಿ ಮತ್ತೆ ಕಾಂಟ್ಯಾಕ್ಟ್ ಅಲ್ಲಿ ಇರಿ. ನೀವು ನಿಮ್ಗೆ ಗಿಡ ಕೊಡ್ಸಕ್ಕೆ ವ್ಯವಸ್ಥೆ ಮಾಡ್ತೀನಿ. ಸಾಲ್ಗಮ್ಮ ಗಿಡಗಳು ಇದೆ ಅಲ್ಲಿ, ನಮ್ಮ ಸಿಗಿ ಹತ್ರ ಗಿಡಗಳು ಇದೆ, ನಿಮಗೆ ಕೊಡ್ಸಕ್ಕೆ ವ್ಯವಸ್ಥೆ ಮಾಡೋಣ. 1/2 ಎಕರೆ ಬೆಳ್ಕೊಂಡ್ರೆ ನೀವು ಮುಂದಿನ ಮುಂಗಾರಿಗೆ ಸುಮಾರು ಒಂದು 1.5 ಎಕರೆಗೆ ಹಾಕ್ಬೋದು ನೀವು ಅಲ್ವಾ? ಧನ್ಯವಾದ ನಾಗರಾಜ್, ಸಮಯ ಮೀರ್ತಾ ಇದೆ ಸರ್. ಅಂತಿಮವಾಗಿ ಒಂದೇ ಒಂದು ನಿಮಿಷದಲ್ಲಿ ನಮ್ಮ ಕೃಷಿಕರಿಗೆ ಏನು ಹೇಳಿ? ಏನಿಲ್ಲ, ಈಗ ಅನೇಕ ಯೋಜನೆಗಳನ್ನ ನಾವು ಜಾರಿಗೆ ತರ್ತಾ ಇದ್ದೇವೆ. ಅದು ರಾಷ್ಟ್ರ ನಮ್ಮ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರ ಯೋಜನೆಗಳು ಜಾರಿ ತರ್ತದೆ. ಅದರಲ್ಲೂ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್, ಉದ್ಯೋಗ ಖಾತ್ರಿ ಯೋಜನೆ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ಸೊ ಬೇರೆ ಬೇರೆ ಯೋಜನೆಗಳನ್ನ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಸೊ ನಮ್ಮಲ್ಲಿ ಏನಾಗ್ತಾ ಇದೆ, ನಮ್ಮಲ್ಲಿ ಈಗ ಇತ್ತೀಚೆಗೆ ನಮ್ಮ ಆಕಾಶವಾಣಿಯಿಂದ ಸಾಕಷ್ಟು ಮಾಹಿತಿಯನ್ನು ನಾವು ನಮ್ಮ ಕೇಳುವರಿಗೆ ಕೊಡ್ತಾ ಇದ್ದೇವೆ. ಮತ್ತು ಬೇರೆ ಬೇರೆ ಮಾಧ್ಯಮಗಳ ಮೂಲಕನೂ ನಾವು ಕೇಳುವರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಜಮೀನನ್ನು ಒಂದು ಸಮಗ್ರವಾಗಿ ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೆ, ಸಮಗ್ರವಾಗಿ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಬೇಕು, ಅದು ದೀರ್ಘಾವಧಿ ಬೆಳೆ ಯೋಜನೆ ಆಗಿರ್ಬೋದು, ಅಲ್ಪಾವಧಿ ಬೆಳೆ ಆಗಿರ್ಬೋದು, ಅಥವಾ ನೀರಾವರಿ ಸೌಕರ್ಯ ಆಗಿರ್ಬೋದು, ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ನಮ್ಮ ಇಲಾಖೆಗಳಲ್ಲಿ ಸಹಾಯಧನ ಇದೆ, ಸೌಲಭ್ಯ ಪಡಲಿಕ್ಕೆ ಅವಕಾಶ ಇದೆ. ನೀವು ನಮ್ಮ ಇಲಾಖೆಗಳನ್ನ ಸಂಪರ್ಕ ಮಾಡಿ. ನಮ್ಮ ತಾಲೂಕು ಮಟ್ಟದಲ್ಲಿ ಮತ್ತೆ ಹೋಬಳಿ ಮಟ್ಟದಲ್ಲಿ ಹೋಬಳಿ ಅಧಿಕಾರಿಗಳಿದ್ದಾರೆ, ತಾಲೂಕು ಮಟ್ಟದ ತಾಲೂಕು ಅಧಿಕಾರಿಗಳಿದ್ದಾರೆ, ಸಂಪರ್ಕ ಮಾಡಿ ಆ ಮಾಹಿತಿಯನ್ನ ಪಡೆದು ನಿಮ್ಮ ಜಮೀನನ್ನು ನೀವು ಸಮಗ್ರ ಅಭಿವೃದ್ಧಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಓಕೆ, ಧನ್ಯವಾದಗಳು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ 2021-22 ಸಾಲಿನ ತೋಟಗಾರಿಕೆ ಇಲಾಖೆಯ ಪ್ರಮುಖ ಯೋಜನೆಗಳನ್ನು ಕುರಿತು ಪರಿಚಯವನ್ನು ಮಾಡಿಕೊಟ್ರಿ, ನಮ್ಮ ಕೇಳುಗರ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿದ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಕೃಷಿ ತರಂಗದಲ್ಲಿ 2020-21 ಸಾಲಿನ ತೋಟಗಾರಿಕೆ ಇಲಾಖೆಯ ಪ್ರಮುಖ ಯೋಜನೆಗಳ ಬಗ್ಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದ್ರಿ. ಭಾಗವಹಿಸಿದ್ದವರು ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಎಚ್ಆರ್ ಯೋಗೇಶ್ ಅವರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಅರಕಲಗೂಡು ವಿ ಮಧುಸೂದನ್. ಇಲ್ಲಿಗೆ ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ನಾಳಿನ ನಮ್ಮ ಕಿಸಾನ್ವಾಣಿಯಲ್ಲಿ ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮವೊಂದು ಬಿತ್ತರವಾಗುತ್ತದೆ. ಇದರಲ್ಲಿ ನಾಳಿನ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುತ್ತಾರೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಕೆಎಚ್ ರವಿ ಅವರು ನಡೆಸಿಕೊಡುತ್ತಾರೆ.